ಸರ್, ತೋಟಗಾರಿಕೆ ಸಹಾಯಗಳಿಂದ ನಮಗೆ ಡ್ರಿಪ್ ಇರಿಗೇಷನ್ ಅಡಿಕೆ ಕೊಟ್ಟರು. ಸಾಮಾನ್ಯ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಗೆ ಅಡಿಕೆ ಡ್ರಿಪ್ ಕೊಡ್ತಿರ್ಲಿಲ್ಲ, ಆದರೆ ಅದರೊಳಗೆ ಬಾಳೆ ಇಟ್ಬಿಟ್ಟು ಬಾಳೆ ಮೇಲೆ ಡ್ರಿಪ್ ಮಾಡ್ಕೊಂಡು ಸಹಾಯಧನ ತೊಗೊಂಡೆವು ನಾವು. ದಾಳಿಂಬರಿಗೆ ಸಹಾಯಧನ ಕೊಟ್ಟಿದ್ದಾರೆ ನಮಗೆ, ಅದರೊಳಗೆ ನಮಗೆ ಒಂದು ತೋಟಗಾರಿಕೆ ಪ್ಯಾಕಿಂಗ್ ಹೌಸ್ ಅಂತ ಹೇಳ್ಬಿಟ್ಟು ಒಂದು ಮನೆಯೂ ಕೊಟ್ಟಿದ್ದಾರೆ. ಅದು ದಾಳಿಂಬರಿ ತುಂಬ ಅನುಕೂಲ ಆಗಿದೆ, ಅದರಿಂದ ನಾವು ಪಡ್ಕೊಂಡಿದ್ದೀವಿ ಅದನ್ನು. ಆಲ್ರೆಡಿ ಇದೆ ನಮ್ಮಲ್ಲಿಗೆ ಸರ್. ಈ ಅಡಿಕೆ ಎಷ್ಟು ವರ್ಷದಿಂದ ನಿಮಗೆ ಫಲ ಕೊಡ್ಲಿಕ್ಕೆ ಶುರುವಾಯಿತು? ಸರ್, 2007 ಫಲ ಕೊಡೋಕೆ ಶುರುವಾಯಿತು ಸರ್. 2006 ಸ್ವಲ್ಪ ಬಂತು, 5 ವರ್ಷದ ನಂತರ 6 ಚೆನ್ನಾಗಿ ಇಳುವರಿ ಬಂತು ಸರ್. ಈಗ ಎಷ್ಟು ಬರ್ತದೆ ಇಳುವರಿ ಸರ್? ಅಡಿಕೆ ಎಷ್ಟು ಎಕರೆ ಇಲ್ಲಿ ಸರ್? 5 ಇಲ್ಲಿ ಅಡಿಕೆ ಇದೆ. ಎಷ್ಟು ಇಳುವರಿ ಬರ್ತಾ ಇದೆ ನಿಮ್ಗೆ ಸರ್? ಈ 4 ವರ್ಷದಿಂದ ಇಳುವರಿ ಕಡಿಮೆ ಆಗಿದೆ. ಏನು ಕಾರಣ? ನೀರು ಹೋಯ್ತು, ಮಳೆಗಾಲ ಕಡಿಮೆ ಆಗಿಬಿಟ್ಟು ಕೆರೆಗಳು ಇರೋದ್ರಿಂದ ನೀರಿನ ತೊಂದರೆ ಆಗಿರೋದ್ರಿಂದ. ಮುಂಚೆ ಎಲ್ಲ ನಮಗೆ 5 ತೋಟಕ್ಕೆ 460-450 ಕ್ವಿಂಟಲ್ ತನಕ ಹಸೆಕಾಯಿ ನಾವು ಕಟಾವು ಮಾಡಿದೀವಿ ರೀ. ಒಳ್ಳೆ ಬೆಳೆ ಕೊಟ್ಟಿದೆ, ಒಳ್ಳೆ ಇಳುವರಿ ಕೊಟ್ಟಿದೆ ನಮ್ಮ ಅಡಿಕೆ ಬಂದು. ಅಡಿಕೆ ಮಾರುಕಟ್ಟೆ ನಿಮಗೆ ಎಲ್ಲಿ? ಅಡಿಕೆ ಮಾರುಕಟ್ಟೆ ಲೋಕಲ್ಲೂ ಬರ್ತಾರೆ ರೀ, ಒಂದು ಖರೀದಿ ಮಾಡ್ತಾರೆ, ಇನ್ನೊಂದು 2 ದಾವಣಗೆರೆ ನಮಗೆ ಮಾರುಕಟ್ಟೆ ಇದೆ, ಆಮೇಲೆ ಭೀಮ ಸಮುದ್ರ ಮಾರುಕಟ್ಟೆ ಇದೆ. ನಾವು ಎಲ್ಲಿಯಾದರೂ ತಗೊಂಡೋಗಿ ಮಾರಬಹುದು. ಸೊ ಇನ್ನೊಂದು ಏನಂದ್ರೆ, ಈ ಲೋಕಲ್ ಖರೀದಿದಾರ ಏನಿದ್ರಲ್ಲ, ಅವರು ನಮ್ಮ ಹಳಸೆ ಅಡಿಕೆನ ತಗೊಂಡೋಗಿ ಅವರು ನಮಗೆ ಒಣ ಅಡಿಕೆ ಮಾಡಿ ಕೊಡ್ತಾರೆ. ಅದು ಒಂದು ಪದ್ಧತಿ ಇದೆ, ಕೊಟ್ಟಿದ್ದಾರೆ. ನಾವು ಸುಮಾರು 6 ವರ್ಷದಿಂದ ಅದೇ ಪದ್ಧತಿ ಮಾಡ್ತಾ ಇದ್ದೀವಿ, ನಮಗೆ ಒಳ್ಳೆ ಅನುಕೂಲನೂ ಆಗಿದೆ. ಅದೊಂದು ಸಂಸ್ಕರಣೆ ಮಾಡಿ ಮತ್ತೆ ಅವ್ರು ಮಾರಾಟ ಮಾಡ್ತಾರೆ, ಅಲ್ಲಿ ನಮಗೆ ಕೊಡ್ತಾರೆ, ಅಡಿಕೆ ಕೊಡ್ತಾರೆ. ಸೊ ಕೊಡೋದ್ರಿಂದ ನಮಗೆ ಇವತ್ತು ಮಾರೋದನ್ನ ಸುಮಾರು 1 ವರ್ಷ ವೇಟ್ ಮಾಡಿ ರೇಟ್ ಸಿಗೋದಕ್ಕೆ ಇಟ್ಟಾಗ ನಾವು ಮಾರಬಹುದು, ಅವಾಗ ಲಾಭ ಪಡೆಯಬಹುದು ಅಂತ ಒಂದು. ಒಣ ಅಡಿಕೆಯಿಂದ ನಿಮಗೆ ಹೆಚ್ಚು ಬೆಲೆ ಸಿಗುತ್ತೆ. ಇವತ್ತು 30,000 ಇದ್ರೆ ಕಾದು ನೋಡಿದ್ರೆ ಒಂದು 40,000 ತನಕ ಹೋಗುತ್ತೆ, 50,000 ಹೋಗ್ತೈತೆ. ಸೊ ಆ ವೇರಿಯೇಷನ್ ನಾವು ಮಾರಬಹುದು, ಲಾಭ ಮಾಡ್ಕೋಬಹುದು ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು. ನಿಮ್ಗೆ ಈಗ ಅಡಿಕೆ, ದಾಳಿಂಬೆ, ಸಪೋಟ, ನಿಂಬೆ ಇವನ್ನ ಬಹಳ ಪ್ರಮುಖವಾಗಿ ವಾಣಿಜ್ಯ ಬೆಳೆಗಳನ್ನು. ಹೌದು ಸರ್. ಅಡಿಕೆಯಿಂದ ವಾರ್ಷಿಕವಾಗಿ ನಿಮಗೆ ಅಂದಾಜು ಎಷ್ಟು ಆದಾಯ ಸಿಗ್ತಾ ಇದೆ? ಸಿಗುತ್ತೆ ಸರ್. ನಮ್ಗೆ ಇವತ್ತು ಏನು ಮಳೆಗಾಲ ಕಡಿಮೆ ನೀರಿಲ್ಲ ಅಂದ್ರೆ ಕೂಡ 6-7 ರೂಪಾಯಿ ಸಿಗುತ್ತೆ ವಾರ್ಷಿಕ. ಮುಂಚೆಗಾಲ 14-15 ತನಕ ತಗೊಂಡಿದ್ದೆ ಸರ್ ನೀರಿದ್ದ. ಈಗ ನಿಮ್ಮ ಈ ವಾತಾವರಣಕ್ಕೆ ಅಂದರೆ ನಿಮ್ಮ ಈ ಕೊಟ್ಟೂರು ತಾಲೂಕಿನ ಈ ವಾತಾವರಣಕ್ಕೆ ಅಡಿಕೆಗೆ ಹೊಂದಾಣಿಕೆ ಆಗಿದೆ ಸರ್. ಮತ್ತೆ ಅದರ ನಿರ್ವಹಣೆಗೆ ಏನೇನು ಮಾಡ್ತೀರಿ? ನಿರ್ವಹಣೆಗೆ ಏನಂತ ಖರ್ಚೇನಿಲ್ಲ ಸರ್. ನಾವು ಇವತ್ತಿನವರೆಗೂ ಸರ್ಕಾರಿ ಗೊಬ್ಬರಗಳನ್ನ ಬಳಸಿಲ್ಲ. ಇನ್ನು ಇವತ್ತಿನವರೆಗೆ ನಾವು ಮಾಡಿರದೆ ಸಾವಯವ ಗೊಬ್ಬರಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಅದು ಅಡಿಕೆದು ಮಾತ್ರ. ಆಮೇಲೆ ದಾಳಿಂಬ್ರಿ ಕೂಡ ಹೆಚ್ಚಿನ ಮಟ್ಟದಲ್ಲಿ 80% ಸಾವಯವ ಗೊಬ್ಬರನೇ. ಸಗಣಿ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಅಥವಾ ಈ ಎರೆಹುಳ ಗೊಬ್ಬರ ಇರ್ಬೋದು, ಇವನ್ನೆಲ್ಲ ಬಳಸಿಬಿಟ್ಟು ಏನು ತಾತ್ಕಾಲಿಕ ಸ್ವಲ್ಪ ಸ್ವಲ್ಪ ನಾವು ಅದನ್ನ ಯಾವುದೊಂದು ರಾಸಾಯನಿಕ ಗೊಬ್ಬರಗಳಲ್ಲಿ ಯಾವ ಮೆಗ್ನೇಷಿಯಮ್ ಪೊಟಾಷಿಯಮ್ ಕೊಡ್ತೀವಲ್ಲ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ಬೋರಾ ನಾವು ಏನು ಮೆಗ್ನೇಷಿಯಮ್ ಜಿಂಕ್ ಅಂತ ಅದನ್ನು ಹಾಕಿಬಿಟ್ಟು ನಾವು ಮಾಡ್ತೇವೆ. ಹೆಚ್ಚಿನ ಮಾಡಿದ್ರೆ 80% ನಾವು ಸಾವಯವ ಗೊಬ್ಬರದಲ್ಲಿ ಮಾಡಿರ್ತಕ್ಕಂಥದ್ದು. ಈ ಸಾವಯವ ಗೊಬ್ಬರ ಕೊಡೋದು ಅಥವಾ ಸಾವಯವ ಕೃಷಿ ಮಾಡೋದೇನಿದೆಯಲ್ಲ, ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ಮಾಡ್ತಾ ಇದ್ರು ಅಥವಾ ಆ ಬೆಳೆಗೆ ಅದು ಸಾವಯವ ಸೂಕ್ತ ಅಂತ ಮಾಡ್ತಾ ಇದ್ರು? ಮುಖ್ಯ ಉದ್ದೇಶ ಇಟ್ಕೊಂಡೆ ಸರ್. ಏನಂದ್ರೆ ಸಾವಯವ ಗೊಬ್ಬರದಿಂದ ಗಿಡಗಳು ಬೇಗ ಹಾಳಾಗಲ್ಲ ಒಂದು. ಆಮೇಲೆ 1 ನಮಗೇನು ಬೆಳೆ ಕುಂಟಿದೆ, 2 ಒಳ್ಳೆ ಬೆಳೆ ಸಿಗುತ್ತೆ ಸರ್. ಅದ್ರ ನಮಗೆ ಅನುಭವ ಆಗಿದೆ. ಸಾವಯವದ ಬಗ್ಗೆ ನಿಮಗೆ ಈ ತಿಳುವಳಿಕೆ, ಸಾವಯವನೇ ಮಾಡಬೇಕು ಅಂತಕ್ಕಂಥ ಉದ್ದೇಶ ಅಥವಾ ಪ್ರೇರಣೆ ಎಲ್ಲಿಂದ ಬಂತು ಸರ್? ಒಂದು ಸಾರಿ ನಮ್ಮೂರಲ್ಲಿ ಒಂದು ಈ ಗ್ರಾಮೀಣ ಬ್ಯಾಂಕ್ನವರು ದತ್ತು ಗ್ರಾಮ ಅಂತ ತಗೊಂಡ್ಬಿಟ್ಟು ಸಾವಯವ ಕೃಷಿ ಒಂದು ಸಂಘನ ಓಪನ್ ಮಾಡಿದ್ರು ನಮ್ಮೂರಲ್ಲಿ 1990-91. ಸೊ ಅವತ್ತಿನ ನಮ್ಮ ಮ್ಯಾನೇಜರ್ ಒಬ್ಬರು ಈರಣ್ಣ ಅಂತ ಬಂದಿದ್ರು. ಸೊ ಅವರು ನಮಗೆಲ್ಲ ಹೇಳಿಕೊಟ್ಟಿದ್ರು ಅವತ್ತಿನ, ಅದು ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ಕೊಂಡು ನಮಗೆ ಒಳ್ಳೆ ಇಳುವರಿ ಸಿಕ್ಕಿದ್ರು. ಈ ಬ್ಯಾಂಕುಗಳು ಸಹಿತ ರೈತರಿಗೆ ಮಾಡಿದ್ರು, ತರಬೇತಿಗಳನ್ನೆಲ್ಲ ಕೊಟ್ಟಿದ್ರು ನಮ್ಮೂರಿಗೆ ಕೊಟ್ಟಿದ್ರು. ನಮ್ಮೂರು ವರ್ಷ ಸತತವಾಗಿ ನಮ್ಮೂರಿಗೆ 3 ಕೊಟ್ಟಿದ್ರು ಅದನ್ನು. ಹ್ಞೂ ಸರ್. ಈಗ ಸಾಮಾನ್ಯವಾಗಿ ಎಲ್ಲ ರೈತರು ಈ ರಾಸಾಯನಿಕ ಗೊಬ್ಬರಗಳ ಕಡೆಗೆ ಹೆಚ್ಚು ವಾಲ್ಬಿಟ್ಟಿದ್ದಾರೆ, ಅಂಥದ್ರಲ್ಲಿ ನೀವು ಸಾವಯವ ಕೃಷಿ ಮಾಡಲಿಕ್ಕೆ ಶುರು ಮಾಡಿದ್ರಲ್ಲ, ಆಗ ಸಣ್ಣ ಪುಟ್ಟ ಪ್ರತಿರೋಧಗಳು ಅಥವಾ ಹಿಂಗೆಲ್ಲ ಯಾಕೆ ಮಾಡ್ತಾರೆ ಅಂತ ಏನಾದರೂ ಬಂದು ನಿಮ್ಮ ಅಕ್ಕಪಕ್ಕದ ರೈತರಿಂದ ಬಂದಿವ್ರಿ? ಇಲ್ಲ, ಇವತ್ತಿ ಕೂಡ ಬರ್ತದೆ ಸರ್. ಏನಕ್ಕಂತಂದ್ರೆ ಗಿಡಗಳು ಬೇಗ ನಾವು ಬೆಳೆ ತಗೋಬೋದಲ್ಲ ಸರ್, ರಾಸಾಯನಿಕ ಗೊಬ್ಬರಗಳು ಹಾಕಿ ಮಾಡ್ಬೋದಲ್ಲ ಅಂತೇಳಿ ಸರ್. ನಮಗೆ ಬೇಡ ಇವತ್ತಾಗ ಇನ್ನೊಂದು ವರ್ಷಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ನಾವು ಆ ನಿಟ್ಟಿನಲ್ಲಿ ಹೋಗ್ತಾ ಇದೀವಿ ನಾವು. ಅಂದ್ರೆ ಈಗ ಸಾವಯವ ಒಳಸುರಿಗಳು ಏನು ಕೊಡ್ತಾ ಇದೀರಲ್ಲ, ಅವೆಲ್ಲವನ್ನು ಅಂದ್ರೆ ಗೊಬ್ಬರಗಳಾಗಿರ್ಬೋದು ಅವೆಲ್ಲವೂ ನಿಮ್ಮಲ್ಲೇ ಲಭ್ಯ ಇದೆಯಾ? ನಮ್ಮಲ್ಲೇ ಲಭ್ಯ ಇದೆ. ಅಂದ್ರೆ ಈಗ ಪಶು ಸಾಕಾಣಿಕೆ ಇದೆನಾ? ಹೌದು, ಪಶು ಸಾಕಾಣಿಕೆ ಇದೆ. ದನಕರುಗಳಿದೆ ಸರ್ ನಮ್ಮಲ್ಲಿ, ಒಂದು 10-12 ದನಗಳಿದಾವೆ. ಅದ ನಂತರ ನಾವು ಕೆಲವು ಜಮೀನು ಇಲ್ದರು ಇವತ್ತಿನ ಕಾಲದಲ್ಲಿ ಪಶು ಫಾರಂಗಳು ಮಾಡ್ಕೊಂಡಿರಲ್ಲ, ಅವರ ಜಮೀನುಗಳು ಇರಲ್ಲ, ಅವ್ರ ಗೊಬ್ಬರ ಕೊಡ್ತಾರೆ, ಅದನ್ನ ಖರೀದಿ ಮಾಡ್ತೀವಿ ಸರ್. ಅದನ್ನ ಖರೀದಿ ಮಾಡಿಬಿಟ್ಟು ಒಂದು ಕಡೆ ಸ್ಟಾಕ್ ಮಾಡಿ ಈ ವರ್ಷ ತಗೊಂಡ್ರೆ ನೆಕ್ಸ್ಟ್ ವರ್ಷ ನಾವು ಅವ್ರಿಗೆ ಕೊಳೆ ಹಾಕಿ ಅದರಲ್ಲೆಲ್ಲ ಮಿಕ್ಸ್ ಮಾಡ್ತೀವಿ ಸರ್. ಕೋಳಿ ಗೊಬ್ಬರ, ಧನಿ ಗೊಬ್ಬರ, ಕಸ, ಹುಣಸೆ ಮಣ್ಣೆಲ್ಲ ಹಾಕಿ

ಆರು ಎಕರೆ ದಾಳಿಂಬೆಯನ್ನ ಬೆಳೀತಾ ಇದ್ರಿ, ಮತ್ತೆ ಇದರ ಖರ್ಚು ವೆಚ್ಚಗಳು ಏನೇನು ಬರ್ತಾರೆ ಸರ್? ಬರುತ್ತೆ, ಸಾವಯವ ಗೊಬ್ಬರಗಳು ಬೇಕು, ಅದರಲ್ಲಿ ನ್ಯೂಟ್ರೆಂಟ್ಗಳು ಅಂತ ಕೊಡ್ತೀವಿ ಸರ್. ಅವು ಸಾಮಾನ್ಯ ಡ್ರಿಪ್ ಮುಖಾಂತರ ನ್ಯೂಟ್ರೆಂಟ್ ಕೊಡಬೇಕು. ನ್ಯೂಟ್ರೆಂಟ್ಸ್ ಅಂದ್ರೆ ನೀವು ಉತ್ಪಾದನೆ ಮಾಡ್ತೀರಾ? ಇಲ್ಲ, ಅಥವಾ ಬೇರೆ ಕಡೆ ತರ್ತೀರಾ? ತರಿಸ್ಕೊಂಡ ಸರ್, ಅದು ಕ್ಯಾಶುಯಲ್ ರಾಸಾಯನಿಕ ಅನ್ನಿಸ್ತದೆ. ಮೆಗ್ನೇಶಿಯಂ ಇರ್ಬೋದು, ಬೋರಾನ್ ಇರ್ಬೋದು, 99 ಇರ್ಬೋದು, ಅವೆಲ್ಲ ಒಂದು ಡ್ರಿಪ್ ಮುಖಾಂತರ ಕೊಡ್ತೀವಿ ಸರ್. ಅವಾಗ ಈಗ ದಾಳಿಂಬೆ ಬೆಳೆಗೆ ಬರ್ತಕ್ಕಂಥ ರೋಗಗಳ ಬಗ್ಗೆ ನಿಮಗೆ ಮಾಹಿತಿ ಇರ್ತದ? ಅವುಗಳ ನಿರ್ವಹಣೆ ಮಾಡೋದ್ರ ಬಗ್ಗೆ ಏನಾದರೂ ತರಬೇತಿ ತಗೊಂಡಿದ್ರೆ ಹೇಗೆ ಸರ್? ನಾವು ತರಬೇತಿಗಿಂತಲೂ ಒಬ್ಬ ಅವರಿಗೆ ನಮ್ಮ ತೋಟಗಳನ್ನ ನೋಡಕ್ಕೆ ಡಾಕ್ಟರ್ಗಳಂತ ನಮಗೆ ಒಬ್ಬೊಬ್ಬರು ಮಾಡ್ಕೊಂಡಿರ್ತೀವಿ, ಅವ್ರು ಸೊ ಬರ್ತಾರೆ. ನಾವು ಇವತ್ತಿವರೆಗೆ ತಗೊಂಡಿರೋದು ಅವ್ರ ಸಜೆಷನ್ ತಗೊಂತಿದ್ದೀವಿ ರೀ. ಆ ಸಜೆಷನ್ಗಿಂತ ನಮ್ಮ ಅನುಭವನ ಅದ್ರ ಮುಖ್ಯ ಆಗ್ತದೆ ಸರ್. ಅವ್ರು ಬರೀತಾರೆ, ಇವು ಒಂದು ತಿಂಗಳಿಂದ ಶೆಡ್ಯೂಲ್ ಮಾಡಿಕೊಡ್ತಾರೆ, ನಾ ಇವತ್ತಿನ ಇಷ್ಟು ಇಂಥ ಬರೀಕಿಂತ ಬರೀಬೇಕು, ಅದು ನೋಡಿದ್ರು ಬಿಡಿ ಅಂತಂದು ಸರ್. ನಾವು ಅದನ್ನು ನೋಡ್ಬೇಕು ಸರ್, ಇದಕ್ಕೆ ಇದನ್ನ ಯಾವುದು ಕೊಟ್ಟರೆ ಸೂಕ್ತ, ಇದನ್ನು ಕೊಡಬೇಕೋ ಬೇಡವ, ಆ ನಿಟ್ಟಿನಲ್ಲಿ ನಾವು ನೋಡಿಬಿಟ್ಟು ಒಂದೊಂದು ಔಷಧಿ ಕೊಟ್ಕೊಂತ ಹೋಗ್ತೀವಿ ಸರ್. ಅತಿ ನನ್ನ ಲೆಕ್ಕಾಚಾರಕ್ಕಂದರೆ ವಾತಾವರಣ ಸರ್ ಫಸ್ಟು. ದಾಳಿಂಬೆ ಬೆಳೆ ಬಂದು ವಾತಾವರಣ, ವಾತಾವರಣ ಚೆನ್ನಾಗಿತ್ತು ಅಂದರೆ ಔಷಧಿ ನಿವಾರಣೆ ಖರ್ಚು ಭಾಳ ಕಡಿಮೆ. ಏನಾದರೂ ವಾತಾವರಣ ಫೇಲ್ ಆಯಿತು ಅಂದರೆ ಅದಕ್ಕೆ ಡಬಲ್ ಖರ್ಚು ಬರುತ್ತೆ. ಈ ಮಳೆ ಶೀತ ಮೋಡ ಮುಚ್ಚಿಕೊಂಡು ಇವೆಲ್ಲ ಬಂದರೆ ರೋಗ ಜಾಸ್ತಿ ಬರ್ತದೆ ಸರ್ ಅದಕ್ಕೆ. ಮತ್ತೆ ಈಗ ನಾನು ಕೇಳಿದ ಹಾಗೆ ನೀವು ಕೆಲವು ಕಾಡು ಕೃಷಿಯನ್ನು ಮಾಡ್ತಾ ಇದ್ದೀರಿ, ಮರಗಳನ್ನು ಏನೇನು ಬೆಳೀಲಿಕ್ಕೆ ಶುರು ಮಾಡಿದ್ರಿ ಈಗ? ಸರಿ, ನಾವು ಆಲ್ರೆಡಿ ಒಂದು 2000 ಗಿಡ ಯಾವು ಸಿಲ್ವರ್ ಓಕ್ ಅಂತ ಇಟ್ಟಿದ್ದೀವಿ ಸರ್. ಈಗಾಗಲೇ 6-7 ವರ್ಷ ಆಗಿದ್ದವು, ಈಗಾಗಲೇ 30 ಇಟ್ಟಿದ್ದವು, ಅಂದ್ರೆ ಸುತ್ತ ಬಾರ್ಡ್ರಿಗೆ ಹಾಕಿದೆವು. ಸಿಲ್ವರ್ ಓಕ್ ಅಂದ್ರೆ ಏನು? ಕಟ್ಟಿಗೆ ಸರ್, ಕಟ್ಟಿಗೆ. ಕನ್ನಡದಲ್ಲಿ ಅದಕ್ಕೇನಾದ್ರು ಕರೀತಾರೆ, ನೀವೇನಂತ ಗುರುತಿಸ್ತೀರಿ ಸರ್? ಅದು ನನ್ನ ಲೆಕ್ಕ ಇವತ್ತಿಗೆ ಸಿಲ್ವರ್ ಅಂತಾರೆ ಸರ್ ಜನಸಾಮಾನ್ಯರಿಗೆ. ಅದು ಗೊತ್ತು ಸರ್, ಸಿಲ್ವರ್ ಅಂದ್ರೆ ಅದಕ್ಕೆ ಹೋಗ್ತಾರೆ ಸರ್, 100% ಸರ್. ಅದು ಈಗ ಸಿಲ್ವರ್ ಓಕ್ ಬೆಳೆಯೋದ್ರಿಂದ ಯಾವ ರೀತಿ ಲಾಭ ಇದೆ ರೈತರಿಗೆ? ಸರ್, ನಮ್ಮಲ್ಲಿ ಇನ್ನೂ ಇವತ್ತಿನವರೆಗೆ ಲಾಭ ಮಾಡಿವಂತ ಯಾರು ಒಂದಿಲ್ಲ. ಅದೆಲ್ಲ ಮಲೆನಾಡಲ್ಲಿ ಚೆನ್ನಾಗಿ ಬೆಳೀತಿದ್ರು, ಅವ್ ನೋಡ್ಬಿಟ್ಟು ನೋಡ ನಮ್ಮಲ್ಲಿ ಹಾಕೋಣ ಅಂತ ಹಾಕಿದೆ, ಚೆನ್ನಾಗಿ ಬಂದಿದ್ದವು. ಅದು ಯಾವ್ದಕ್ಕೆ ಬಳಕೆ ಆಗ್ತದೆ? ತೌಡಾಗುತ್ತೆ ಸರ್, ತೌಡು, ಆಮೇಲೆ ಶೆಡ್ಗಳೆಲ್ಲ ಮಾಡಕ್ ಆಗ್ತದೆ ಸರ್ ಅದನ್ನು. ಅದಕ್ಕೆ ಬಳಕೆ ಮಾಡ್ಕೊಳ್ಳೋದು? ಹೌದು ಸರ್. ಸರ್, ಇದನ್ನು ಮಾಡಬೇಕು ಅಂತ ನಿಮಗೆ ಎಲ್ಲಿಂದ ಮಾಹಿತಿ ಬಂತು, ಯಾಕೆ ಮಾಡಿದ್ರಿ? ಈಗ ಯಾರಾದರೂ ಹಿಂಗೆ ಬೆಳೆದ್ರೆ ನಾವು ಖರೀದಿ ಮಾಡ್ತೀವಿ ಅಂತ ಏನಾದರೂ ಇಲ್ಲ. ಫಾರೆಸ್ಟ್ ಫಾರಂಗಳಿಗೆಲ್ಲ ಹೋದ್ವ, ಆ ಟೈಮ್ಲಿ ಎಲ್ಲ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಸಿ ಅರಣ್ಯ ಹಾಕಿ ನಾವು ಬೆಳೆಸ್ತೀವಿ ಕೊಡ್ರಿ ಅಂದ್ವಿ. ಅವರು ಅದ್ರ ವೆಚ್ಚನೂ ಕೂಡ ವರ್ಷಕ್ಕೆ ಎಷ್ಟು 10 ರೂಪಾಯಿ ಹೆಂಗೆ ಒಂದು 3 ವರ್ಷ ದುಡ್ಡು ವಾಪಸ್ ಕೊಟ್ಟರು, ಅರಣ್ಯ ಕೃಷಿ ಇಲಾಖೆ ಅರಣ್ಯ ಕೃಷಿ ಇಲಾಖೆ ಕೊಟ್ಟರು ನಮಗೆ. ಹಾಗಾಗಿ ನಾವು ತಂದು ಹಾಕಿ 10 ರೂಪಾಯಿ ಬರುತ್ತೆ ಅಂತ. ಎಷ್ಟು ಮರಗಳು ಹಾಕಿದ್ರಿ ಈಗ? 1000 ಮೇಲೆ, 1-2 ಸಾವಿರ ಗಿಡ ಇದೆ ನಾವು. ಜೊತೆಗೆ ಮತ್ತೆ ಈಗ ಸರ್ ಈ ವರ್ಷ ನಾಟಿ ಮಾಡಿದೀನಿ. ಏನ್ ಮಾಡಿದೆ, ಮೊಹಾಗನಿ ಅಂತ ಒಂದು ಹೊಸ ವೆರೈಟಿ ಮಾಡಿದೆ, ಸಸ್ಯಗಳು ಕೂಡ ಲಭ್ಯ ಇದ್ದು ಎಲ್ಲಿ ಶಿವಮೊಗ್ಗ ತರಿಸಿದೆ ಸರ್. ಶಿವಮೊಗ್ಗ ಇಲ್ಲಿ ಎಲ್ಲ ಬಂದು ಹೇಳ್ತಾರೆ, ನಾವು 50 ರೂಪಾಯಿ ಒಂದು ಗಿಡ ಕೊಡ್ತೀವಿ, ನಾವು ಅಗ್ರಿಮೆಂಟ್ ಮಾಡ್ಕೊಂತೀವಿ, ಬೈಬ್ಯಾಕ್ ತಗೊಂತಿದ್ವಿ, ಅದಕ್ಕೆ ವರ್ಷ ನಮಗೆ 1-7 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಅದು ನನ್ನ ಅನಿಸಿಕೆ ಪ್ರಕಾರ ಸುಳ್ಳು ಅಂತ ಅನ್ನಿಸ್ತಿದೆ ಅದು. ಸೊ ಇವತ್ತಿನ ಇದರಲ್ಲಿ ಅರಣ್ಯ ಫಾರಂ ಮಾಡಿದ್ರಲ್ಲ, ಅವ್ರ ಕಡೆಯಿಂದ ನಾವು ಸಸಿ ತಗೊಂಬರ ಸೂಕ್ತ, ಯಾಕಂದ್ರೆ ರೇಟನ್ನು ಕಡಿಮೆ ಇದು. ಅರಣ್ಯ ಇಲಾಖೆಯವರು ಫಾರಂ ಮಾಡ್ತಾರೆ ನರ್ಸರಿ ಸರ್, ಇಲ್ಲಿ ಸಿಗಲಿಲ್ಲ, ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ನೊಳಗೆ ಸಿಗಲಿಲ್ಲ, ಶಿವಮೊಗ್ಗ ಡಿಸ್ಟ್ರಿಕ್ ಸಿಕ್ಕು ನಮ್ಗೆ. ಎಷ್ಟಂದ್ರಿ ಮಹಾಗಣಿದು ಸರ್? ನಾವು 500 ಗಿಡ ಮಹಾಗಣಿ ತಗೊಂಡು. ಅದು ಯಾವ ಬೆಲೆ ಕೊಡ್ತಾರೆ ಅವರು? ಅಲ್ಲಿ 15 ರೂಪಾಯಿ ಒಂದು ಗಿಡ ಕೊಟ್ಟರು ಸರ್ ನಮ್ಗೆ, ಇಲ್ಲಿ ಬರತ್ತೆ ನನಗೆ 20 ರೂಪಾಯಿ ಒಂದು ಗಿಡ ಬಿತ್ತು, ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ. ಹೌದು ಸರ್. ಈ ಗಂಧದ ಗಿಡ ಮತ್ತೆ ನಮ್ಮ ಕೂಡಲಿಗೆ ಅರಣ್ಯ ಇಲಾಖೆಯವರು ಕೊಟ್ಟರು ನಮಗೆ 500 ಗಿಡ. ಅಂದರೆ ಈಗ ಈ ಅರಣ್ಯ ಕೃಷಿಗೆ ಸರ್ಕಾರದ ಉತ್ತೇಜನ ಧನ ಸಿಗುತ್ತೆ ಸರ್? ಆ ಥರ ಏನಿಲ್ಲ, ಗಿಡಗಳಿಗೆ ಗಿಡ ನಿರ್ವಹಣೆಗೆ ಅಂತ ವರ್ಷಕ್ಕೆ 10 ರೂಪಾಯಿ ಒಂದು ಗಿಡಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಸಿಲ್ವರ್ ಗಿಡಕ್ಕೆ ತೊಗೊಂಡಿದ್ದೆ ನಾವು, ಗಂಧದ ಗಿಡಕ್ಕಿನ್ನೂ ತೊಗೊಂಡಿಲ್ಲ ನಾನು, ಈ ವರ್ಷ ನಾಟಿ ಮಾಡಿದೆ. ಮುಂದೆ ಬರ್ತದೆ ಅದನ್ನು ಬೆಳೆಸಲಿಕ್ಕೆ ಅವ್ರ ಗಿಡ ಬೆಳೆದು. ಈಗ ನುಗ್ಗೆಯನ್ನು ಸಹಿತ ನೀವು ಬೆಳೀತಾ ಇದ್ದೀರಿ? ಬೆಳೀತಾ ಇದೆ ಸರ್. ಅಂದರೆ ಈಗ ಶುರು ಮಾಡಿದ್ರೆ? ಈಗ ಶುರು ಮಾಡಿ ಸರ್, ಈಗ ಶುರು ಮಾಡಿ. ಏನು ಅದನ್ನು ಬೆಳೀಲಿಕ್ಕೆ ಏನು ಕಾರಣ ನಿಮಗೆ? ಒಂದು ಉದ್ದೇಶ ಸರ್, ಈ ಗಂಧದ ಗಿಡಕ್ಕೆ ಅದು ನೇರವಾಗಿ ಬರಲ್ಲ, ಅದಕ್ಕೆ ಏನೈತೆ ಸಪೋರ್ಟು ಬೇಕು ಸರ್. ಆ ಗಿಡ, ಆ ಗಿಡದ ಬೇರಿನಿಂದ ಇದು ಊಟ ಮಾಡಿ ಬೆಳೀತೈತಿ ಅಂತ ಒಂದು ಮಾಹಿತಿ ಇದೆ. ಸೊ ಹಂಗಾಗಿ ಜಾಗ ಪೇಸಸ್ ಇರೋದ್ರಿಂದನ ಬೇರೆ ಹಾಕೋದಕ್ಕಿಂತ ನುಗ್ಗೆ ಹಾಕಿದ್ರೆ ಅದಕ್ಕೂ ಸಪೋರ್ಟ್ ಸಿಗುತ್ತೆ, ನಮಗೆ ನುಗ್ಗೆ ಕಾಸು ಸಿಗುತ್ತೆ ಅನ್ನೋ ಒಂದು ಇದರಲ್ಲಿ ನಾವು. ಅಂದರೆ ಗಂಧದ ಮರ ಒಂದು ಬೆಳೆ ಅಲ್ಲ, ಅದಕ್ಕೆ ಸಪೋರ್ಟ್ ಬೇಕು. ಹೌದು ಸರ್, ಹೌದು. ಸೊ ನುಗ್ಗೆ ಅಂದ್ರೆ ನಿಮ್ಗೆ ಆದಾಯ ಬರ್ತದೆ, ಗಂಧಕ್ಕೆ ಗಂಧದ ಬರಬಹುದು ಅಂತ ನಿರೀಕ್ಷೆಯಲ್ಲಿದ್ದೀವಿ. ಈಗ ಸೋಮಣ್ಣರೇ, ನಮಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಇಷ್ಟೆಲ್ಲ ನಿರ್ವಹಣೆಗೆ ಅಥವಾ ಇಷ್ಟೆಲ್ಲ ಕೃಷಿ ಮಾಡೋದಕ್ಕೆ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ಬೇಕೇ ಬೇಕಲ್ಲ? ಈಗ ದುಡ್ಡು ಇದ್ದಂಥವ್ರು ಕೃಷಿ ಮಾಡೋದು ಬೇರೆ, ಏನೋ ಭೂಮಿ ಇದೆ ಏನಾದ್ರು ಮಾಡಬೇಕು ಅಂತೇಳಿ ಕೃಷಿ ಮಾಡಬೇಕು ಅನ್ನೋರು ಒಂದು ರೈತರು ಇರ್ತಾರೆ. ಈ ದುಡ್ಡಿನ

ಬೆಟ್ಟದಲ್ಲಿ